ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಕರು ದೊಡ್ಡಾಟದ ಮಾಸ್ತರರೂ ಆಗಿರುವ ಕೊಪ್ಪಳ ತಾಲೂಕು ಲೇಬಗಿರಿ ಗ್ರಾಮದ ಶ್ರೀ ಹನುಮಪ್ಪ ನಂದ್ಯಾಲ ಅವರೊಡನೆ ಸಂದರ್ಶನ. ಆನಂತರ ಪ್ರಾಯೋಜಿತ ಕಾರ್ಯಕ್ರಮ ಇರುತ್ತೆ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀಮಠದ ಸೇವಾ ಕಾರ್ಯಗಳು ಮತ್ತು ಅನಾಥ ಬಡಮಕ್ಕಳ ಉಚಿತ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡುವ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗಾದರೆ ಬನ್ನಿ ಇವಾಗ ಸಂದರ್ಶನ ಕೇಳೋಣಲ್ಲ. ನಮ್ಮ ಹನುಮಪ್ಪ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಲೇಬಗಿರಿ ಗ್ರಾಮದ ಹಿರಿಯ ರೈತರು ಹನುಮಪ್ಪ ವಿರುಪಣ್ಣ ನಂದ್ಯಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕೃಷಿಕರು ಹೌದು, ಜೊತೆಗೆ ಈ ಜನಪದ ರಂಗಭೂಮಿಯಾಗಿರ್ತಕ್ಕಂಥ ಬಯಲಾಟದ ಕಥಾಮಾಸ್ತರರು ಹೌದು. ಅವರ ಕೃಷಿ ಅನುಭವ ಮತ್ತು ಕಲಾ ಪ್ರಪಂಚದ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ರೆ ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಹನುಮಪ್ಪರೇ. ನಮಸ್ಕಾರ ಹನುಮಪ್ಪರೇ. ನಿಮ್ಗೆ ಎಷ್ಟು ವರ್ಷ ವಯಸ್ಸು? ನಾನು 70 ವರ್ಷ ಸರ್. ಒಂದು ವರ್ಷ ಹೆಚ್ಚು ಕಡಿಮೆ. ಒಂದು ವರ್ಷ ಹೆಚ್ಚು ಕಡಿಮೆ 70 ವರ್ಷ ಇದೆ. ಪಕ್ಕ ಲೆಕ್ಕಾಚಾರ ಇಲ್ಲ. ಪಕ್ಕ ಲೆಕ್ಕಾಚಾರ ಇಲ್ಲ. ಆಯ್ತು. 70 ವರ್ಷದ ವಯಸ್ಸಿನಲ್ಲಿ ಇವತ್ತಿಗೂ ನೀವು ಹಳ್ಳಿ ಹಳ್ಳಿ ಸುತ್ತಾಡಿಕೊಂಡು ಬಯಲಾಟದ ಹಾಡುಗಳನ್ನು ಆಡ್ತೀರಿ, ನಾಟಕಗಳು ಕಲಿಸ್ತಿದ್ದೀರಿ, ಈ ಶಕ್ತಿಗೆ ಕಾರಣ ಏನು? ದುಡಿಮೆ ಕಾರಣ ಸರ್. ಯಾವಾಗಲೂ ಬಿಡುವಿರ್ಲಾರ್ದಂತ ದುಡ್ಕಂತ ಬಂದ್ವಲ್ಲ, ಆಹಾರ ಸರಿಯಾಗಿ ಹೋತು, ಕೈಕಾಲು ಗಟ್ಟಿರ್ತಾವ್ರಿ. ದುಡಿಮೆ ಕಡಿಮೆ ಇದ್ರೆ ಮಾತ್ರ ಮನುಷ್ಯನಿಗೆ ವಜ್ಜ ಆಗಿಬಿಡ್ತಾನ್ರಿ, ದೇಹ ಭಾರವಾಗ್ತದೆ, ಬಹಳ ತೂಕ ಆಗುತ್ತೆ, ಮನಸ್ಸು ಭಾರ ಆಗ್ತದೆ, ಭಾರ ಆಗತ್ತೆ. ಯಾವಾಗಲೂ ದುಡ್ಕಂತ ಇದ್ದ ಮನುಷ್ಯನ ಮುಂದೆ ಯಾರಿಗಾದ್ರೂ ಹೇಳೋದಷ್ಟು ಕಾಯಿಮೆ ಕೆಲಸ ಮಾಡೋ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಮೂಲತಃ ಕೃಷಿಕರು? ನಿಮ್ಮ ತಂದೆ ತಾತ ಅವರೆಲ್ಲರೂ ಕಪ್ಪಲಿ ತೋಟ ರೀ ನಮ್ದು. ಕಪ್ಪಲಿ ತೋಟ ಅಂದ್ರೆ ಕಪ್ಪಲಿ ತೋಟ ಅಂದ್ರೆ ನೀರಿಂದು ಈ ಏತ ನೀರಾವರಿ ತೋಟ ಎತ್ತ ಕಟ್ಟೆ ನೀರು ಹೊಡಿತೀವಿ. ಹೌದಾ? ನಾನು ಹೊಡೆದಿನ್ರಿ, ಈಗ 35 ವರ್ಷ ಆತ ನಿಂತು. ಇಲ್ಲಿವರೆಗೆ ನಮ್ಮ ದೊಡ್ಡ ಅಂಗದ್ರಿ, ಮನ್ ಮನ್ ಕಡಿಮೆ ಆಗ್ಯವ ಅದ್ನ ಹಿಡ್ದು ಹಿಡ್ದು. ಓ, ಏತ ಕಪ್ಪಲಿ ಕಪ್ಪಲಿ ಕಪ್ಪಲಿ ಇದೆಯಾ ನೀನು ನಿಮ್ಮ ತೋಟದಲ್ಲಿ? ಬಾಯನ್ನು ಉಗಿದು ಬಿಟ್ಟಿವ್ರಿ, ಮೊನ್ನೆ ಅರ್ಧ ಬಾಯಿ ಉಗಿದ್ರಿ. ಓಹೋ, ಸುಮ್ಮನೆ ಜಗ ಹಿಡ್ಕೊಂಡು ಅವ್ರು ಬಿದ್ದು ಬಿದ್ದು ಬೋರ್ ಯಾವಾಗ ಎಲ್ಲಲ್ಲಿ ಸುತ್ತಲ್ಲಿ ಬೋರ್ ಹಾಕಿಬಿಟ್ರಲ್ಲ, ನೀರು ಹೋಗಿಬಿಟ್ರು ಸರ್ ಖಾಲಿ. ಅದು ತೋಟ 1 ಎಕರೆ 3 ಅಣ್ಣತಮ್ಮನ ಅಡಿ, 1 ಎಕರೆ ತೋಟ ರೀ. ಅಷ್ಟು ಕುಟುಂಬ ಅದ್ರಾಗ ಬದುಕ್ತಿರ ಅವಾಗ. 12 ಎಕರೆ ಹೊಲ ಹೊರಗ, 3 ಅಣ್ಣತಮ್ಮ. ಅದನ್ನು ಕುರಿ ಮೇಸ ಕೊಟ್ಟು ಬಿಡ್ತಿದ್ವಿ, ಬೆಳಿತಿದ್ದಿಲ್ಲ, ಇದ್ರಾಗ ಬದುಕ್ತಿದ್ವಿ. 1 ಎಕರೆ ಅದು ದ್ಯಾಸ ಆದ್ರೆ ಕನಸಾಗತ್ತೆ. ಇವತ್ತಿಗೆ ಈ ಬದ್ನೆ ಗಿಡ ಉಳ್ಳಾಗಡ್ಡಿ ಹಚ್ತಿದ್ರು ಬೇಸಿಗೆ ಟೈಮ್. ಆ ಉಳ್ಳಾಗಡ್ಡಿ ಬರತಿ ಬದ್ನೆ ಗಿಡ ಇಷ್ಟೆತ್ರ ಇರೋವು, ಅದನ್ನು ತೆಗೆದು ಒಳ್ಳೆ ಕಳೆ ತೆಗೆದು ಬೈಲ್ ಮಾಡಿಬಿಟ್ರ ಜವರಿ ಬದ್ನೆಕಾಯಿ ರೀ. ಪಂಚಮಿ ಬರೋ ಮಟನ ಕಾಯಿಗಡ್ಡೆ ಸಂತ್ರಿ ಸಂತೆ ಬಂಡಿ ಕಟ್ಟಿದ್ರು ವಾರದಾಗ ಹೇಳಿ, ಸೋಮವಾರ ಗುರುವಾರ ಸಂತೆ ಕೊಪ್ಪಳದವಾಗ. ಈಗ ದಿನ ಸಂತೆ ಬಿಟ್ರು, ನಡ್ಬರ್ಕ ಒಂದು ಸೋಮವಾರ ಕಾಯಿ ಬೆಳಿತೇವೆ ಅಂತೇಳಿ ಸೋಮವಾರ ಎಷ್ಟು ಹೇಳ್ಕೊಂಡು ಹೋಗಿದ್ವಿ. ಬಂದದ್ರ ಜೀವನ ನಾಳೆ ಚಿಂತೆ ಇದ್ದಿಲ್ಲ ಸರ್ ಅವಾಗ, ಆಸೆ ಭಾಳ ರೀ ಈಗ. ಹಂಗಾಗಿ ಮನುಷ್ಯನೂ ವೀಕ್ ಹಾಕೊಂಡ್ರಿ, ಮನುಷ್ಯನೂ ವೀಕ್ ಹಾಕವ್, ನಾಳೆ ಚಿಂತೆ ಅವಾಗಿಲ್ರಿ. ಒಪ್ಪತ್ತು ಇವತ್ತು ಉಂಡಿವಲ್ಲ ಆರಾಮದೀವಪ್ಪ ಇವತ್ತು, ಅಷ್ಟು ಅನುಕೂಲ ಇತ್ತು. ಅದ್ರ ಮೇಲೆ ಬದುಕಿಂತ ಬಂದಿವ್ರಿ. ನಮ್ಮ ತಂದೆಯವರು ಅದನ್ನ ಮಾಡ್ತಿದ್ರು, ನಮ್ಮ ತಾತನವ್ರು ಅದನ್ನ ಮಾಡಿದ್ರಂತೆ. ಅದ್ರ ಹಿಂದಾಗ ಮತ್ತೆ ಬೇರೆ ಬೇರೆ ಮಾಡ್ಕೊಂತ ಬಂದ್ರೆ ನಾವು ಮಾತ್ರ ಆ ತೋಟ ನಿಂದ್ರಲ್ಲಿವರೆಗೆ ತೋಟ ಮಾಡಿದ್ವಿ. ಆ ತೋಟನಿಂದ 3 ಮೀಟರ್ ಬೀಳ್ತಿರ್ತಾರೆ ಅವ್ರ ಹಂಗೆ. ಬಾವಿ ಕಪ್ಲಿ ಅಂದ್ರೆ ಏತ ನೀರಾವರಿ ಒಂದು ಕಾಲಕ್ಕೆ ಅದೇ ಮೇಜರ್ ಇರಿಗೇಷನ್ ಅಂದ್ರೆ ನೀರಾವರಿ ಅಂದ್ರೆ. ಬಾವಿಗಳೆಲ್ಲ ತೋಡ್ತಾ ಇದ್ರ ಅವಾಗೆಲ್ಲ? ತೆಗಿತಿದ್ರು, ನಾವು ಬಾವಿ ಕಡಿದ್ವಲ್ಲ. ನೀವೆಲ್ಲ ಬಾವಿ ಈ ಪಂಪ್ಸೆಟ್ಟಿನ ಬಾವಿ ಕಡಿದ್ವಿ. ಪಂಪ್ಸೆಟ್ ಬಂದಿದ್ವು, ಅವನ ಗುತ್ತಿ ಕೊಡ್ತಿದ್ರು ಪಂಪ್ಸೆಟ್. ಅವಾಗ ಬೋರ್ ಇದ್ದಲ್ಲ, ಬಾವಿ ಕಡಿತಿದ್ವಿ. ಬಾವಿ ಇಲ್ಲಿ ಕಡಿದ್ವಿ ರೀ, ತವರ್ಗೇರಿ ಅಡಿಗೆ ಕಡಿದ್ವಿ, ಕಾಮನರ ಅಡಿ ಗುತ್ತಿಗೆ ಹಿಡಿತಿದ್ರಿ. ಹೌದ್ರಿ, ಗುತ್ತಿಗೆ ಹಿಡಿದು ಮಳಗಟ್ಲೆ ಹಿರಿಯರು ಬೇರೆ ಹಿರಿಯರ ಅವ್ರು ನಮ್ಮನ್ನ ಆಳಚ್ಚಿ ಕಡ್ಸಾರ. ಅವತ್ತಿನ ಕಾಲ ಗೊತ್ತಿತ್ತಲ್ರಿ, ನೀರು ಬೀಳ ಮಟ ಇವ್ರು ಬರ್ತದ್ರಿ ಕರೆಯಕ. ನೀರು ಬಿದ್ದ್ಮೇಲೆ ಇವ್ರನ್ನ ಬಿಡಿಸ್ಬಿಡಾರ. ಅವತ್ತಿನ ಬಾಳ್ ಹಾಗೆ ಆ ಜಾತಿ ವ್ಯವಸ್ಥೆ ಇನ್ನೂ ಹಂಗೆ. ನೀರು ಬಿದ್ದ್ಮೇಲೆ ಅವ್ರ ಕಡೆ ನೀರು ಬರೋ ಮಟ ಅವ್ರ ಕಡಿಯೋದು. ನಾವು ಅವ್ರ ಕಲ್ತ ಕಡೆ ನೀರು ಬಿತ್ತ ನೀರು ಬೀಳ್ತೀನ, ನೀವು ಬಿಟ್ಬಿಡ್ರ ಮತ್ತೆ ಬೇರೆ ಬಾಯಿ ಹೋಗಕ್ ಅವರು. ಅದೆಲ್ಲ ದ್ಯಾಸ ಮಾಡ್ಕೊಂಡ್ರ ಇವತ್ತಿಗೆ ಅವತ್ತಿಗೆ ಎಷ್ಟು ಫರಕ್ ಐತ್ರಿ. ಒಳ್ಳೆ ಕಾಲ ಸರ್ ಅದು. ಈಗ ದುಡ್ದು ಬಂದ್ರಿ, ಇವತ್ತು ಒಂದ್ ದಿನ ದುಡಿದ್ರಿ ಎರಡು ದಿನ ಊಟ ಮಾಡ್ತಾರ್ರಿ. ಅವಾಗ ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಬರ ಬಿತ್ತರಿ. ಎಪ್ಪತ್ತೊಂದ್ರ ನಮ್ ತಂದೆಯವ್ರು ತೀರ್ಕೊಂಡ್ರಿ ಸರ್. ಹನ್ನೆರಡನೇ ಕೂಲಿರಿ ನನಗ, ನಲ್ವತ್ತು ಹತ್ತು ವರ್ಷ. ಹೆಣ್ಣಾಳಿನ ಕೂಲಿ ಕೊಡ್ತಿದ್ರು, ಕೆಲಸ ಗಂಡಾಳಿನ ಮಾಡ್ತಿದ್ದೆ. ಹನ್ನೆರಡನೇ ಕೂಲಿ, ಹನ್ನೆರಡನೇ ಕೂಲಿ ಕೊಡ್ತಿದ್ರು ಹೆಣ್ಣಾಳಿಗೆ. ಅಷ್ಟಿತ್ತ ಹೆಣ್ಣಾಳಿಗೆ ರೀ, ಗಂಡಾಳಿಗೆ ಒಂದು ನಾಲ್ಕನೇ ಒಂದೂವರೆ ಕೊಡೋರು. ಡಬಲ್ ಕೂಲಿ ಒಂದೂವರೆಗೆ. ನಾನು ಮುಂಜಾನೆ ಇದ್ದು ಹೊತ್ತು ಮಾಡತ್ತಂದ್ರೆ ಗಂಡಾಳಿನ ಕೆಲಸ ಮಾಡ್ತಿದ್ದೆ. ಹನ್ನೆರಡನೇ ಕೂಲಿ ಕೊಡೋರು. ಯಾಕಂಗೆ ನಿಮ್ಗೆ? ಏ ಸಣ್ಣ ಒಬ್ರು ಒಂದಿನ ಕೊಟ್ಟಂಗಲ್ಲ, ಕಿನ್ನಾಳ ದ್ಯಾಮೋ ಅಂತ ಎಲ್ಲ ಹಾಕಲ್ಲ ನಮಗೆ ಹಾಕಿ. ಎಷ್ಟು ಕೊಡ್ತಾರಪ್ಪ ಹನುಮಂತಗ ಅಂತಾರ. ಹನ್ನೆರಡನೇ ವಾ ಅಂತಂದ್ರ ಅವ್ರ ಅವ್ರ ನಮ್ಮ ಅಣ್ಣಾರ ದೊಡ್ಡಪ್ಪ ಮಕ್ಕಳು, ಆಕಿ ನಮ್ಮ ದೊಡ್ಡವನ ಮಗಳ, ಬೇರೆದಾರವ್ರು. ಅಣ್ಣ ಈಗ ನೀವು ಮಧ್ಯಾಹ್ನ ಮಟ ಎರಡೆತ್ತು ಕಟ್ಟಿ ಹೊಡಿತೀರಿ. ಎಡಿ ಕಡ್ಲಿ ಅಬ್ಸಿಂಗ ಭಾಳ ಆಗ್ತದ್ರ ಅವಾಗ ಎಡಿ ಹೊಡಿತಿದ್ದೆ. ಮಧ್ಯಾಹ್ನದಿದ್ದು ಮತ್ತೊಬ್ರು ಬಂದು ಕಟ್ತಾರ, ಎರಡೆತ್ತು ಮುಗಿತಾರೆ. ಮತ್ತೆ ಎರಡೆತ್ತು ಊಟಕ್ಕೆ ಬಿಡ್ತಿದ್ರು, ನಾವು ಉಂಡು ಬರುತ್ತೆ ಮತ್ತೆ ಎರಡೆರಡು ತಂದು ಕಟ್ತದ ನಮ್ಮ ಅಣ್ಣ ಒಬ್ಬತ್ತ ಶಿವಣ್ಣ ಅಂತೇಳಿ. ಅಷ್ಟದ್ಲಿದ್ದ ಡಬಲ್ ಕೆಲಸ ಮಾಡ್ತಾನಪ್ಪ ಆತಗ, ಗಂಡಾಳಿನ ಕೂಲಿ ಕೊಡ್ರ ಅನ್ನ ಕೇಳಿ. ಒಂದಿನ ಕೊಟ್ಟಂಗಲ್ಲ ಜಮಾವ ಅದ, ಹಂಗ ಬರಗಲ್ಲ ಅದ. ಆತಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡ್ತೀವಿ ನಾವು ಅಂದ್ರೆ. ಹನ್ನೆರಡನೇ ಕೂಲಿ ಎತ್ತರಿ ಬರಬಿತ್ತು, ಒಂದೂವರೆ ರೂಪಾಯಿಗೆ ಸೇರು ಜೋಳ ಸಿಗಲಿಲ್ಲ ಸರ. ಒಂದೂವರೆ ರೂಪಾಯಿಗೆ ಒಂದ್ ಸೇರು ಜೋಳ ಸಿಗಲಿಲ್ಲ. ಜೋಳ ಎಲ್ಲ ಖಾಲಿ ಆಗಿಬಿಟ್ಟು ಊರಾಗ ಅರಿಶಿನ ಜೋಳ ಬರ್ತಿದ್ವು. ವಿಷ ಆಗದ ಅದ, ತಿನ್ನೋಕ್ ವಿಷ ಅದು. ವಿಷ ಹಾಕತ್ರ ಅರಿಶಿನ ಕಲರ್ ಅದ, ಅದನ್ನ ತಿನ್ಬ ಚಲೋ ಹಾಕವಂತಿದ್ವಿ. ಮತ್ತೆ ಅವತ್ತಿನ ಪರಿಸ್ಥಿತಿ ನೋಡಿದ್ರೆ ಇವತ್ತೇನ್ರಿ, ಒಂದಿನ ದುಡಿದ್ರು ಒಂದು ವಾರ ಊಟ ಮಾಡ್ತಾನ ಮನುಷ್ಯ ಒಂದು ವಾರ. ಯಾಕಂದ್ರೆ ಇವ ಸ್ವಲ್ಪ ಜಾಣತನ ದುಡ್ರೆ ಒಂದ್ ಸಾವಿರ ರೂಪಾಯಿ ದುಡ್ಕೊಂಡ್ ಬಂದ್ಬಿಡ್ತಾರ. ಐದ್ನೂರ ಅಂತೂ ಮಾಮೂಲಿ ಏಳ್ನೂರು ರೂಪಾಯಿ ಕೊಟ್ರೆ ಅರ್ಧ ಕ್ವಿಂಟಲ್ ಅಕ್ಕಿ ಕೊಟ್ಟು ಬಿಡ್ತಾರ ಊರಾಗ. ಈಗ ಸೊಸೈಟಿ ಸೊಸೈಟಿ ಹದಿನೈದು ತಿಂತಾರ. ಹಂಗ್ರಿ, ಇದು ಬಹಳ ಉತ್ತಮ ಕಾಲ ಸರ್. ಬಟ್ ನಿಮ್ ಕಾಲ ಕಷ್ಟದಿತ್ತು, ಬಹಳ ಕಷ್ಟದ. ಆದ್ರೂ ಒಂದು ಎಕರೆ ಭೂಮಿಯೊಳಗೆ ನೀವು ತೋಟಗಾರಿಕೆ ಬೆಳೆ ಬೆಳೆದಿದ್ರಿ, ಮತ್ತೆ ಜೊತೆಗೆ ಏನೇನು ಬೆಳಿತಿದ್ರಿ ಅದರಲ್ಲಿ? ಅದ್ರಾಗ ಉಳ್ಳಾಗಡ್ಡಿ ಬರ್ತತ್ರ, ಉಳ್ಳಾಗಡ್ಡಿ ತಕ್ಕನ ಕೂಡಿ ಬದಿಗಡೆ ಕಾಯಿ ಬಂದ್ಬಿಟ್ರ ಅದ್ರಾಗ. ಅದನ್ನ ಶ್ರಾವಣ ಮಟ್ಟನ ಅದು ಓಡಿಸೋದ, ಹಾಗೆ ಓಡಿಸೋದ್ರ ಅದು ಬೆಳೀತಾ ಇರ್ತದೆ. ಆಮೇಲೆ ತೆಗೆದು ಬಯಲು ಮಾಡಿದ್ಮೇಲೆ ನಾವು ತಾತಗೆ ತೂಕಿದ್ವಿ. ಅವಾಗ ಮುಂದೆ ಗೆಣಸಿನ ಬಳ್ಳಿ ಹಚ್ತಿದ್ರು. ಓಹೋ, ಭಾಳ ಗೆಣಸಿನ ಬಳ್ಳಿ. ಅದು ಮೂರುವರೆ ತಿಂಗಳಿಗೆ ಬಂದ್ಬಿಡದ್ರೆ, ಮೂರುವರೆ ತಿಂಗಳಿಗೆ ಶುರು ಮಾಡಿದ್ರೆ ನಾಲ್ಕು ತಿಂಗಳ ಮ್ಯಾಗ ಗೆಣಸಿನ ಅನ್ನೋದಕ್ಕೆ ಖಾಲಿ ಮಾಡ್ತಿದ್ವಿ. ಮತ್ತೆ ಒಂದು ಬದಿಗಡೆ ಹಚ್ಚ ಟೈಮ್ ಬರೋದ್ರ ನಮ್ಮ ಮೂರು ಕಾರ್ತಿಕ್ ಬರೀ ಅದು ಉದ್ಯೋಗ. ಆಮೇಲೆ ಕೆಲವೊಬ್ರು ಹೊಲ ಅದಕ್ಕೆ ಬರ್ತಾವ ಅಂತೇಳಿ ನೆವಣಿ ಹಾಕ್ತಿದ್ವಿ. ಒಂದೊಂದು ವರ್ಷ ನೆವಣಿ ಹಾಕಿದ್ರೆ ಭೂಮಿ ಬಹಳ ಹದವಾಗಿರ್ತತ್ರ. ವರ್ಷ ಬರೀ ಗೆಣಸಿನ ಬಳ್ಳಿ ಬದ್ನಿ ಗಿಡ ಹಚ್ಕೊಂಡ್ ತುರದಾಗತ್ತೆ ಅಂತೇಳಿ ನಮ್ಮ ತಂದೆಯವ್ರ ನೆವಣಿ ಬಿತ್ತಾರೆ. ವರ್ಷ ನೆವಣಿ ಬಿತ್ತದ್ರು, ನೆವಣಿ ಮನೆಗೆ ಆಗ ಅವ್ರು ತಿನ್ನಕ ಚಲೋ ಪೀಕ್ ಬರೋವು. ಮತ್ತೆ ನೆವಣಿ ತಕ್ಕಂದ ಕೂಡಲೇ ಸೀದಾ ಬದ್ನಿ ಗಿಡ. ಈಗ ನಮ್ಮ ಕಾಲಕ್ಕೆ ನಾನು ಹುಡುಗರತಿಗೆ ಬಂತ್ರಿ, ಐವತ್ತು ವರ್ಷ ಮೇಲೆ ನಮ್ಮೂರಿಗೆ ಬಂದು ಮೆಕ್ಕೆಜೋಳ. ಎಪ್ಪತ್ತು ಒಂದರ ನಾವು ತೀರ್ಕೊಂಡ್ರಿ, ಎಪ್ಪತ್ತರ ಮೆಕ್ಕೆಜೋಳ ಹಾಕಿವಿ ನೋಡ್ರಿ. ಹತ್ತೊಂಬತ್ತನೂರ ಅದಕ್ಕಿಂತ ಮುಂಚೆ ಮೆಕ್ಕೆಜೋಳ ಇರ್ಲಿಲ್ಲ, ಬೇರೆ ಇತ್ತು. ಆ ಜವರಿ ತಿಂದಾಕಂತೆ ಬೆಳೆಯದ, ಇಟಿಟ ತೆನೆ ಆಯದ. ಆಮೇಲೆ ಇದ ಯಾವಾಗ ಪ್ಯಾಕೆಟ್ ಬೀಜ ಬಂದವ್ರೆ ಗ್ರಾಮ ಶೋಕದ ನೀವ್ ಹೆಂಗದ್ರಿ ನಮ್ಮ ಊರಿಗೆ ಒಪ್ಪತ್ತ ದಾನಪ್ಪ ಅವ್ರ ಅಂತೇಳಿ ಒಬ್ರು ಬಹಳ ಅವ್ರ ಒಂದು ಹೊಸ್ತಾಗಿ ತೋಟ ಮಾಡಿದ್ರಿ. ಹೊಸ್ತಾಗಿ ಅವ್ರಿಗೆ ಹಾಕ್ಸಿದ್ರ ಮೆಕ್ಕೆಜೋಳ ಹಾಕ್ರಿ ನೀವು ಅಂತ ಗ್ರಾಮ ಸೇವಕ ಹಾಕ್ಸಿದ. ಏ ಹಾಕ್ರಿ ನೀವು ಮೆಕ್ಕೆಜೋಳ ಅಂತೇಳಿ ಒಂದ್ ಎರಡು ಮೂರು ತೋಟಕ್ಕೆ ಹಾಕ್ಸಿದ್ರ ಗನ ಬಂದ್ರ. ಅದ ವರ್ಷ ನಮ್ಮ ಅಪ್ಪ ಹೇಳಿದ್ರ, ಯಜಮಾನ ತೋಟ ಚಲೋ ಐತಿ ಈ ವರ್ಷ ಹಾಕಂತಂದ್ರಿ. ಹಾಕಿದ್ರಿ ಒಂದ್ ಎಕರೆದಾಗ. ಮತ್ತೆ ಒಂದ್ ಎಕರೆಕಂದ್ರ ಅದ್ರ ಮೂರ್ ಭಾಗ ಮಾಡಿದ್ರಿ. ನಮ್ಮ ಹಿರಿಯ ಅಣ್ಣ ಬೇರೆ ಆಗಿದ್ದ, ಅದ್ ಒಂದ್ ಭಾಗ ತೆಗೆದು ಒಂದ್ ಎಕರೆದಾಗ ಎರಡು ಭಾಗದ ಉಳಿದಿತ್ತಲ್ಲ ಅದಕ್ಕೆ ಹಾಕ್ಸಿದ್ರ ಒತ್ತಾಯ ಮಾಡಿ. ಹನ್ನೆರಡು ಚೀಲ ಆತ್ರ ಅವಾಗ ಅದ. ಪಾವ್ ಎಕರೆ ಮ್ಯಾಲೆ ಹೆಚ್ಚಿರ್ತಾರ ಸ್ವಲ್ಪ. ಹನ್ನೆರಡು ಚೀಲ ದೊಡ್ಡ ಚೀಲ್ರಿ, ಈ ಪ್ಯಾಕೆಟ್ ಅಲ್ರ ಅವು. ಕ್ವಿಂಟಲ್ ಮ್ಯಾಗ ಹತ್ತು ಹನ್ನೆರಡು ಕೆ ಜಿ ಬರೋವ್ರು ಅವು, ಹದಿನೈದು ಇಪ್ಪತ್ತು ಕೆ ಜಿ ಮಟ ಬರೋರು. ಹನ್ನೆರಡು ಚೀಲ ಜೋಳ ಐತಿ ನಮ್ದ ಅಂತ ಅಷ್ಟು ಖುಷಿ ಖುಷಿ ಆತರ. ಆವಾಗ್ಲಿದ್ದ ಏಕ ಮೆಕ್ಕೆಜೋಳ ಬದನೆಡ ಹುಳ ಆದ್ಮೇಲೆ ಮೆಕ್ಕೆಜೋಳ ಹಾಕ್ಬಿಡೋದು. ಪ್ರತಿ ವರ್ಷ ಹನ್ನೆರಡು ಚೀಲ ಆಗದ್ರ ನಮ್ಮ ಮಣ್ಣಂದ ಆರು ಚೀಲ ಆಗದ್ರ ಇರೇ ಅಂತಂದ. ಇದನ್ನ ಬೆಳ್ಕಂತ ಬೆಳ್ಕಂತ ಈಗ ಮೆಕ್ಕೆಜೋಳ ಬಂದ ಮೇಲೆ ನಿಮ್ಮ ಮನೆಗೆ ಬೇಕಾಗುವಂತ ನೆವಣಿ ಈ ತರದೆಲ್ಲ ಕಡಿಮೆ ಮಾಡ್ಬಿಟ್ರೆ ಬರುವಲ್ಕ ಹಾಕ್ತಿದ್ರು. ಆರ್ಕ ನಮಗ ಮೇನ್ ಆರ್ಕ ಬೆಳಿತಿದ್ರಿ ಭಯಂಕರ ಆರ್ಕನ ಬಹಳ ಬೆಳೆದ್ರಿ ನಮ್ಮ ಊರ ಮಂದಿ ಅನ್ರಿ. ಆರ್ಕ ನಿಮ್ಮ ಮನೆ ಆಹಾರನ ಹೌದಾ? ಆಹಾರನ ಅದರ ಅದನ್ ತಿಂದ ಈ ದೇಹ ಎಲ್ಲ ಗಟ್ಟಿದೆ. ಆರ್ಕ ಶಾವಿ ನವಣಿ ಸಾಮೆ ಆರ್ಕ ನವಣಿ ಪರಿಪೂರ್ಣ ಆ ಬರಗ. ಆಮೇಲೆ ಇನ್ನು ಒಂದು ರಾಗಿ ಅಂತೇಳಿ ಒಡ್ಡಿನ ಬಾಯಾಗ ಸ್ವಲ್ಪ ಹಾಕ್ತಿದ್ರಿ, ಅವೇನ್ ನಮ್ಮ ಮಡಿಗೆ ಸರಿ ಬರ್ತಿದ್ದಿಲ್ಲ. ಆರ್ಕ ಮಾತ್ರ ಮನಗಂಡ್ರಿ ಇಂಥರ್ ಬೆಳೆದ ನಮ್ಮ ಊರಾಗ ಆರ್ಕ ಉಣ್ಲಾರ್ದವ್ರು ಯಾರು ಇಲ್ರಿ. ಇಪ್ಪತ್ತೈದು ವರ್ಷ ಆತ್ರ ಬೀಜಕ್ಕಿಲ್ಲ ಅದು. ಈಗ ಬೀಜಕ್ಕಿಲ್ಲ ಒಂದು ಕಾಲಕ್ಕೆ ಅದೇ ಆಹಾರ ಆಹಾರ ಅದೇ ಬೆಳೆ. ಹತ್ತು ಚೀಲ ಆರ್ಕ ಬೆಳೆದ್ ನಮ್ಮಂತ ಹಿಡಿಯರೇ ಇಲ್ಲ. ನಾ ಗಳಿಗಿದ್ರೆ ಗಳಿಗೆ ಹಾಕ್ತಿದ್ವಿ. ಅವು ಇಷ್ಟು ಬೆಳೆದ ಇಷ್ಟೆತ್ರ ಬೆಳೆದಿರ್ತದಲ್ಲ ಅದಕ್ಕೊಂದ್ ಮೂರ್ ಚೀಲ ಅದಕ್ಕೊಂದ್ ಮೂರ್ ಚೀಲ ಅದಕ್ಕೊಂದು ಹಾಕಿ ಮೆತ್ತ ಹಾಕ್ತಿದ್ವಿ. ಅದು ಕೆಡೋದೆಲ್ಲ ಏನಲ್ರಿ ಆರ್ಕ ಆರ್ಕ ನನ್ನ ಶಾವಿ ಅನ್ನ ಜೋಳ ಗಟ್ಟಿ ಗಟ್ಟಿ. ಆಮೇಲೆ ಮೆಕ್ಕೆಜೋಳ ತಿಂದ್ವಿ. ಬಿಳಿ ಅನ್ನ ಬಂದಿದ ನಂತರ ಇದು ಶಕ್ತಿ ಕಡಿಮೆ ರೀ. ಇದು ಪಕ್ಕ ಹಾರ ಅಲ್ರಿ. ಈಗ ನಾವು ಊಟ ಸೊಸೈಟಿ ಬರ್ತಕ್ಕಂಥದ್ದು ಅಂತ ಶಕ್ತಿ ಇರಾಗಲ್ರಿ. ಅದು ಬದುಕ್ತಿವಿ ಅಷ್ಟ ಸಾಯಗಲ್ಲ ಬದುಕ್ತಿವಿ. ಶಕ್ತಿ ಕೊಡಗಲ್ರಿ ಅದು. ಅದ್ರಾಗ ಈ ಚಜ್ಜಿ ಊಟ ಮಾಡಕ್ ಬರ್ಬಲ್ರಿ. ಚಜ್ಜಿ ಶಕ್ತಿ ಆಗತ್ತರಿ. ಮತ್ತೆ ಸೊಂಟಿ ಪಂಗಡಿ ವಾರದ ಒಮ್ಮೆಯ ಮಾಡಿಸ್ತಾರೆ ಮನ್ಯಾಗ. ಏ ಸೊಂಟಿ ಮಾಡ್ರ ಅಂತ ಸ್ವಾಸ್ತ್ರ ಸೊಂಟಿ ಜೋಳದ ಜೋಳದ ಸೊಂಟಿ ಸೊಂಟಿ ಮಾಡ್ರಿ ಸೊಂಟಿ ಉಂಡ್ರ ಅಂತ ಹೇಳ್ತಾರೆ. ಆದ್ರೆ ಮತ್ತೆ ಅದು ಕೆಲವು ಮಂದಿ ಉಣ್ವಲ್ರಿ ನಮ್ಮ ಮೊಮ್ಮಕ್ಕಳು ಉಣ್ವಲ್ರಿ ಸೊಂಟಿ ಮಾಡಿದ್ರೆ. ಏ ಅನ್ನ ಉಣ್ಬೇಕ ಸೊಂಟಿ ಯಾರು ಉಣ್ತಾರ ಅಂತಾರೆ ಹುಡ್ರಿ. ಒಂದ್ ಕಾಲಕ್ಕೆ ಇವೆಲ್ಲವೂ ನಿಮ್ಮ ಮುಖ್ಯ ಆಹಾರ ಆಗಿತ್ತು. ಈಗ ಯಾವ ಉಳಿದಿಲ್ಲ ಯಾವ ಉಳಿದಿಲ್ರಿ. ಈಗ ಅವು ಇಲ್ಲ ಇಲ್ರಿ. ನ್ಯಾವಣೆ ಒಂದು ಎಲ್ಲಾರ ಕಾಣ್ತಾವ ಹಾಕಿಸ್ತಾರ ಹೇಳಿ ತರಕಾರಿ ಉಳಿಸ್ಕೊಂಡಿದ್ರೆ ಬೆಳಿತಾ ಇದ್ರ ಆ ತೋಟ ಬಿಳಿ ಬಿದ್ದು ಬಿಡ್ತಾಳ್ರಿ. ವರ್ವಲ್ಕ ಹಾಕಿ ಬೆಳೆದಿರ ಅಲ್ಲಿನೂ ಬೆಳಿತಾ ಇದ್ರಿ. ವರ್ವಲ್ಕ ಹಾಕಿ ಸೌತಿ ಅಲ್ಲಿ ಏನ್ ಬೆಳಿತೈತಿ ಅದನ್ನ ಮಾಡ್ಬೇಕಲ್ರಿ. ಸೌತಿ ಆಮೇಲೆ ಮೆಕ್ಕಿ ಟಮಾಟಿ ಹಚ್ಚಿ ಒಂದ್ ಆಟ ಹಿಡಿದಿಲ್ರಿ. ವಾಯ್ನಾತ ಅದನ್ನ ನೋಡಿ ಇಡೀ ಊರ್ ಮಂದಿ ಹಾಕಿದ್ರಿ. ಅಷ್ಟೊಂದು ಇಳುವರಿ ಕಾಯಿ ಗಿಣಿಗೆರಿಗೆ ಮಾಲು ಏರ್ಬೇಕ ಬಳ್ಳಾರಿಗೆ ಹಾಕಿ ಕಳ್ಸೋ ನಮ್ಮ ನಾವತಿಗೆ ಬಳ್ಳಾರಿ ಗದಗು ಗಂಗಾವತಿ ತರಕಾರಿ ಅಲ್ಲೂರಿಗೆ ಅಲ್ಲಿವರೆಗೆ. ಈಗ ಹುಬ್ಳಿಗೆ ಹೊಕ್ಕಿದ್ದಿಲ್ಲ ಅವಾಗ ಜಾಸ್ತಿ. ಈಗೀಗ ಬರೀ ಹುಬ್ಳಿರಿ ಹುಬ್ಳಿ ಹುಬ್ಳಿರಿ. ಅವಾಗ ಹೊಸಪೇಟೆ ಗಂಗಾವತಿ ಇಲ್ಲಿ ಗದಗ ಹುಬ್ಳಿಗೆ ಏನು ಟ್ರೈನ್ ಜಾಸ್ತಿ ಹೋಗ್ತದೆ. ದಿನ ಇವತ್ತಿಗೆ ಮೂರು ಗಾಡಿ ಹೋಗ್ತಾರೆ ದಿನಾಲು. ಅಷ್ಟು ತರಕಾರಿ ನಿಮ್ಮ ಊರಲ್ಲಿ ಬೆಳೀತಾರೆ? ಎಲ್ಲಾ ತರಕಾರಿ ಬೆಳೀತಾರೆ. ತರಕಾರಿನ ನಮ್ಮೂರಿಗೆ ಆಧಾರ. ಅದರಲ್ಲಿದ್ದ ಎಲ್ಲರ ಕಂಡಿರೋದ್ ನಾವು ಇವತ್ ಏನೋ ಒಂದೊಂದ್ ಟೈಮ್ ರೇಟ್ ಬಿದ್ದತ ನಾವು ಆ ತರಕಾರಿ ತಾಯಿನ ಪೂಜೆ ಮಾಡ್ಬೇಕು. ದರ್ವೊಬ್ರು ನೀರಾವರಿ ಯಾಕರ್ ದೊಡ್ಡ ನೀರು ಕಡಿಮೆ ರೀ ನಮಗ ಅಲ್ಪ ಸ್ವಲ್ಪ ನೀರು. ಇಂಥರ ತರಕಾರಿ ಬೆಳೆದಿಲ್ಲ ಅನ್ನಾಗಲ್ಲ. ತರಕಾರಿಲಿದ್ದ ಎಲ್ಲ ಮದುವೆ ಮುಂಜಿ ಹೊಲ ಹಿಡಿಯೋದು ಮನೆ ಹಿಡಿಯೋದು ಮಾಡ್ಯಾರ. ಈಗ ಎರಡು ವರ್ಷ ಆತ್ರ ರೇಟ್ ಕಡಿಮೆ. ಲಾಕ್ಡೌನ್ ಏನು ಆತ್ಮ ಸರ್ ಅವಾಗಲಿಂದ ಆ ಲಾಕ್ಡೌನ್ ಭಯಂಕರ ರೇಟ್. ಅದಾದ್ಮೇಲೆ ಬಿದ್ದಕ್ಕಂತ ಬಂದ ದಿವತ್ತಿಗೆ ರೇಟ್ ಯಾವ್ದಕ್ಕೆ ಸಿಗಲ್ರಿ. ಅಲ್ಲಿದ್ದ ಕಡಿಮೆ ಹಾಕಿಂತ ಬಂದ್ಬಿಡ್ತಿ. ನಮ್ಮ ತೋಟ ಇಲ್ಲ ಅಂದ್ರೆ ಕೂಡ ಇದ್ದರ ತೋಟ ಅದವಲ್ರಿ ಬೇರೆದವ್ರ ಲವಣಿ ಹಾಕಿಂದನು ಮಾಡ್ತೀವಿ. ಈಗನು ಮಾಡ್ತಾರ ನಮ್ಮ ಮಕ್ಕಳು. ನಮ್ಮ ಆಸ್ತಿ ಕಡಿಮೆ ಅಲ್ಲ ಬೇರೆದವ್ರ ಲವಣಿ ಹಾಕಿಂದ ಮಾಡ್ತೀವಿ. ಚವಳಿ ಹೋದ ವರ್ಷ ಒಂದ್ ಎಕರೆ ಹಾಕಿದ್ರೆ ಒಂದ್ ಲಕ್ಷ ರೂಪಾಯ್ದಾತ್ರ ಚವಳಿಕಾಯಿ. ಚವಳಿಕಾಯಿ ರೀ ಹಚ್ಚ ವರ್ಷ ಎರಡ್ ಲಕ್ಷ ರೂಪಾಯ್ದಾಗಿತ್ತು. ಅದ್ರ ಅರ್ಧ ಹೋಗುತ್ತೆ ಹಾಳಿಗೆ. ಸಣ್ಣ ಕಾಯಿ ಅಲ್ರಿ ಬರೀ ಹಾಳು ದುಬಾರಿ ಬಿಡಿಸಕ್ಕೆ ಹಾಳು ಜಾಸ್ತಿ ಹಾಳು ಜಾಸ್ತಿ. ತರಕಾರಿ ನಾವು ಅಲ್ಗಳಂಗಿಲ್ರಿ. ಒಮ್ಮೆ ಪುಕ್ಸಟ್ಟಿ ಕೊಟ್ಟು ಬಂದಿವ್ರಿ ಆ ಮತ್ತೆ ಬೇರೆ. ಇವನ್ ನಾಲ್ಕು ವಾರ ರೇಟ್ ಸಿಕ್ಕರೆ ಸಾಕ್ರಿ ಗುರುಗಳ. ಅದು ಆ ತರಕಾರಿಲಿಂತ ನಮ್ಮೂರು ನಾಲ್ಕು ಸಲ ಚಲೋ ಮಾರಿಬಿಟ್ರೆ ಅದು ಮಂಚನ ಎತ್ತಿ ಬಿಡ್ತಾರೆ. ಈಗ ರೈತರು ಒಂದು ರೀತಿಯ ಸುಸ್ಥಿರ ಬದುಕನ್ನು ಕಂಡುಕೊಂಡಿದ್ದಾರೆ ಅಂದ್ರೆ ನಿಮ್ಮೂರಿನಲ್ಲಿ ತರಕಾರಿ ಬೆಳೆ ತರಕಾರಿಲಿಂದ ಅಮ್ಮ ದೊಡ್ಡ ಬದುಕಿನ ಇತ್ತಲಾಗಿ. ಈಗ ಒಂದು ಸ್ವಲ್ಪ ದ್ರಾಕ್ಷಿ ಒಬ್ಬರ ಹಾಕ್ಯಾರ್ರಿ ಅವರು ಧೈರ್ಯ ಮಾಡಿ ಹಾಕಿದ್ರು. ಈ ಬಪ್ಪಾಯಿ ಹಾಕ್ತಾರ ಸ್ವಲ್ಪ ದಾಳಿಂಬೆ ಹಾಕಿದ್ರು ದೊಡ್ಡ ರೈತರು. ಅವರು ಬಾಳಿನೂ ತೆಗೆದ್ರು ಅವ್ರು ಬಾಳಿನೂ ಹಾಕಿದ್ರು ಅವ್ರು ಬೆಳೆದ್ರು ಅವ್ರು ಬೆಳೆ ತೋರಿಸಿದ್ರು ಆಚಾರ್ಯರು. ಅವರು ಅವರು ರೈತರು ಮಾಡ್ಲಾರ ದೋಷ ಮಾಡಿ ತೋರಿಸಿದ್ರ ಅವ್ರು ಚಲೋ ಮಾಡಿದ್ರ ಅವ್ರು ಅದನ್ನ ನೋಡಿ ಎಲ್ಲಾರು ಮಾಡಾಕತ್ತೀವ್ರಿ ನಾವು ಮಾಡ್ತಾರ ನಮ್ಮ ತೋಟ ಎಲ್ಲ ಬೇರೆ ಹುಡ್ರಿ ಎಲ್ಲರೂ ಬಪ್ಪಳಿಗೆ ಪಳಿ ಬಹಳ ಮಂದಿ. ಎಷ್ಟು ಜನ ಮಕ್ಕಳು ನಿಮಗೆ? ಇಬ್ಬರು ಗಂಡು ಮಕ್ಕಳು ಒಬ್ಬ ಹೆಣ್ಣು ಮಗಳು. ಇಬ್ಬರು ಗಂಡು ಮಕ್ಕಳು ಕೃಷಿನೇ ಮಾಡ್ತಾ ಇದಾರೆ? ಮಾಡ್ತಾರ. ಒಬ್ಬತ ಕೃಷಿ ಮಾಡ್ತಾನ್ರ, ಒಬ್ಬತ ಇದ್ದಾಗ ಮಾಡ್ತಾನ, ಎಲ್ಲ ಬೇರೆ ಕಡೆಗೆ ಕೆಲ್ಸಕ್ಕೆ ಹೋಗ್ತಾರೆ. ಒಟ್ಟು ಕೃಷಿ ಕೃಷಿ ಅವಲಂಬಿತ ಕೆಲಸಗಳೇ ನಿಮ್ಮ ಕುಟುಂಬಕ್ಕೆ ಅವ್ರ ಕೈ ಮೇಲೆ ಸರ. ನಾನು ಬಲ ಪಡಿಪಟ್ಲೆ ಇದ್ದೆ, ನಡುಬರ್ಕ್ ಮಂತೆ ಬಿದ್ದೋಯ್ ಬಿಡಿತೆ. ಹೌದು, ಬಹಳ ತ್ರಾಸ ಆತು. ಬೇರೆ ವೆಂಡ ತಮ್ಮ ನಾನು ನಿಟ್ಟು ಹೊರಗೆ ದುಡಿಯಕತ್ತಿದ್ದೆ, ಆತಗೆ ಎತ್ತ ಹೋಗ್ಬಿಟ್ಟು. ನನಗೆ ಎತ್ತಿಲ್ಲ, ಅದು ಕೂಲಿ ಕೆಲಸ ಮಾಡಿಕೊಂತ ಮಾಡಿಕೊಂತ ಬದುಕ್ಸಕ್ ಆಗ್ಲಿಲ್ಲ. ಬಹಳ ಕಷ್ಟ ಆತ. ಉಡುಪಿಗೆ ಹೋಗ್ಬಿಟ್ಟೆ ದುಡಿಯಕ. ಹತ್ತು ವರ್ಷ ದುಡಿದೀನಿ ಅಲ್ಲಿ. 17 ರೂಪಾಯಿ ಕೂಲಿ ಇದ್ದಾಗ ಅಲ್ಲಿಗೆ ಹೋಗಿನ್ರಿ, 70 ರೂಪಾಯಿ ಆಗ ಮಟ್ಟ ಅಲ್ಲಿ ದುಡಿತೀನಿ. ಈಗ 800 ರೂಪಾಯಿ ಕೂಲಿ ಅಲ್ಲಿ? ಹೌದ್ರಿ. ವರ್ಷ 5-10-5 ತೇರ್ಕೊಂತ ಹೋತ ಅಲ್ಲಿಗೆ ಸಾಕಾತ ಕೈ ಬಿಟ್ಟೆ. ಏನ್ ಕೆಲಸ ಮಾಡ್ತಿದ್ರ ಅಲ್ಲಿ? ಅಲ್ಲಿ ಟ್ರಾನ್ಸ್ ಕಡೆ ಅವ್ರಿ, ಪೈಪ್ ಲೈನ್ ಕಡೆ ಅದ. ಇಲ್ಲ ಲಾರಿಗೆ ಮಣ್ಣಿನ ಕಲ್ಲು, ಮಣ್ಣಿನ ಕಲ್ಲು ಬರ್ತಾವೆ, ಇಟ್ಟಿಗೆ ಬದಲಾಗಿ ಅಲ್ಲಿ ಉಸುಗ್ಯಾರಾದ್ರೆ ಸಮುದ್ರಕ್ಕೆ ಹೋಗಿ ಉಸುಗ ಅಂತೂ ಎಲ್ಲ ಕೆಲಸ ಮಾಡ್ಬಿಟ್ಟು ಅಲ್ಲೆಲ್ಲ ಹೋಗಿ ಬಂದ್ರಿ? ಸಮುದ್ರದಾಗ ಡೈಲಿ ಅವ್ರ ದಂಡಿಗೆ ಹಾಕಿರ್ತಾರ, ನೀರು ಏರಿ ಬಿಡ್ತಾರೆ. ದಿನಕ್ಕೊಂದ್ಸಲ ಏರೋದು ಹೇಳಿದ್ರ ಸಮುದ್ರ ನೀರು ಬಂದ ಹೋಗಿದಿರ್ತಾವ, ಮತ್ತೆ ಅದನ್ನ ತುಂಬ ನೀರಾಗ ತುಂಬಿಲ್ಲ. ಯಾವ ವಯಸ್ಸಿನಾಗ ಹೋಗಿದ್ರಿ ನೀವು? ಎಷ್ಟು ವರ್ಷ ವಯಸ್ಸಾಗಿ ನಿಮ್ಗೆ? ಅವಾಗ 35. 35 ವರ್ಷದಿಂದ? 30 ವರ್ಷದಿಂದ ಅಲ್ಲಿ ಇದೀನ್ರಿ. ಬಂದ ಬ್ಯಾಸರ ಆದ್ರು ಬಂದ ಹಾಲಿನ ವ್ಯಾಪಾರ ಮಾಡಿಸ್ತಾರ. 10 ವರ್ಷ ಹಾಲಿನ ವ್ಯಾಪಾರ ಮಾಡಿದ್ರೆ ಅವಾಗ ಹಾಲ್ನೇರ್ ಅಂತ ಬಂದ್ಬಿಡ್ತೀರಿ ಸರ್. ಈಗ ನಮ್ಮ ಹುಡ್ರಿಗೆ ನಮ್ಗೆ ಯಾರು ಹಾಲಿನ ಮತ್ತೆ ಕರೆದು ಬರ್ತಾರೆ. 10 ವರ್ಷ ಹಾಲು ಮಾರಿದ್ರಿ, 120 ಲೀಟರ್ ಹಾಲು ತುಂಬಿಕೊಂಡ್ರೆ ನಮ್ಮ ಮನೆ ಮುಂದಕ್ಕೆ ಬರೋರು ಬಸ್ ಅಲ್ಲೇ ಬಂದು ಕ್ಯಾನ್ ಆ ಕ್ಯಾನ್ ಕೊಡ್ಬೇಕು, ಈ ಕ್ಯಾನ್ ತಗೊಂಡು ಹೋಗೋರು ಅವ್ರು ಖಾಲಿ. ಬೇರೆ ಬೇರೆ ಹತ್ರ ಖರೀದಿ ಮಾಡ್ಕೊಂಡು ಇಲ್ಲಿ ಕುದುರೆ ಮೂವತ್ತಿ ರೀ, ನೆಲ್ಜೇರಿ ಕುದುರೆ ಮೂವತ್ತಿ, ಕುಕ್ಕನಪಳ್ಳಿ ನಮ್ಮೂರವ್ರು ಎಲ್ಲ ಕಲೆಕ್ಟ್ ಮಾಡ್ಕೊಂತಿದ್ದೆ. ಬಕ್ಕಣದಾಗ ಡಿಗ್ರಿ ಮನೆಗೆ ಹಾಕ್ತಿದ್ದೆ ಹಾಲು 1-2 ಲೀಟರ್ ಮನೆಗೆ. ಅವ್ರು ಸರಿಯಾದ ರೀತಿಯಿಂದ ಚಲೋ ಹಾಲು ಕೊಡ್ಬೇಕು, ರೊಕ್ಕ 1 ರೂಪಾಯಿ ಎಲ್ಲಾರ 6 ರೂಪಾಯಿ ತುಂಬಿದ್ರೆ ನಾ 8 ರೂಪಾಯಿ ತುಂಬಿದ್ದೀನಿ ರೀ. ಹಾಲು ಚಲೋ ಇರ್ಬೇಕು, ಮನೆ ಮನೆಗೆ ಹಾಕವ ಆ ಗ್ಯಾರಂಟಿನೂ ಕೊಡ್ತಿದ್ರೆ ಅವರು ತಂದ ಡಿಗ್ರಿ ಹಾಕಿ ನೋಡಿ ಹಾಲು ತಗೊಂತಿದ್ದೆ. ಮತ್ತೆ ಇದ್ರಾಗ ಏನು ಮೋಸ ಮಾಡಿದ್ರೆ ತಿಂಗಳಿಗೆ ಒಮ್ಮೆ ರೊಕ್ಕ ಕೊಡ್ತಿದ್ರೆ, ರೊಕ್ಕನೂ ಕೊಡೋಲ್ಲ. ಅನ್ಯಾಯ ಮಾಡಬೇಡ್ರೆ, ಗೀಟಗೆಲ್ಲ ರೊಕ್ಕ ಕೇಳ್ರಿ, ಯಾಕಂದ್ರೆ ಅಲ್ಲಿ ನನ್ನ ಮನೆ ಉಳಿಯೋಗಲ್ಲ, ವಿಶ್ವಾಸ ಬೇಕು. ಆ ರೀತಿ ಮಾಡಿ 10 ವರ್ಷ ಹಾಲಿನ ವ್ಯಾಪಾರ ಮಾಡಿದ್ದೀನಿ ರೀ. ಚೆನ್ನಾಗಿದ್ವಿ ಹಂಗ ಬದುಕೊಂಡು, ಮಕ್ಕಳು ಬದುಕಿದ್ರೆ ಯಾರು ಕೆಲಸ ಕಳಿಸಿದ್ದೆಯಲ್ಲ. ಇಷ್ಟೆಲ್ಲ ಬದುಕಿನೊಳಗೂ ನೀವು ಬಯಲಾಟದ ಕಲೆಗೆ ಹೋಲ್ಕೊಂಡ್ರಿ, ಅದು ಹೆಂಗ್ ಸೇರ್ಕೊಳ್ತೀವಿ? ಯಾವಾಗ ಸೇರ್ಕೊಳ್ತೀವಿ? ಅಲ್ಲಿ ಉಡುಪಿಯಾಗಿದ್ನಲ್ರಿ, ಇಲ್ಲಿದ್ದಾಗ ಒಂದು ಪಾತ್ರ ಮಾಡಿದ್ದೆ. ಉಡುಪಿಯಾಗಿದ್ದಾಗ 8-10 ಮುಂದಿದ್ದ ಪತ್ರ ಬರ್ಬಿಡತ್ ನಮ್ಮಣ್ಣ ಒಬ್ಬತ್ತು ಕಳಕಪ್ಪ ಅಂತ ಇದ್ದೀನಿ, ಒಬ್ಬತ್ತು ಪರಮಣ್ಣ ಅಂತ ಹಿರಿಯ ಎಲ್ಲರಿಗೆ ಅಂತ ಮಾಸ್ತರ್ ಆತ. ನಮ್ಮ ದೊಡ್ಡಪ್ಪ ಮಗ ಒಬ್ಬತ ಬೈಲಾಟ ಕಲ್ಸಾತ. ಹೌದಾ? ಹಾರ್ಮೋನಿಯಂ ಎಲ್ಲ ಏನಿಲ್ಲ, ಹೆಂಗ್ ಮಾಡ್ತವ ಒಟ್ಟು ಊರಾಗ ಹೊರಗೆ ಹೋಗಿದ್ದಿಲ್ಲ, ಊರಾಗೆಲ್ಲ ಆತನ ಕಲ್ಸಾತ. ಮತ್ತೆ ಕಳಕಪ್ಪನ ದೊಡ್ಡ ಆಟದ ಗಂಭೀರ ಪಾತ್ರಕ್ಕೆ ಡೈರೆಕ್ಷನ್ ಹೇಳೋದು ಆತ, ಹಿರಿಯತನ ಆತಂದ್ರೆ ನಮ್ಮ ದೊಡ್ಡಪ್ಪ ಮಕ್ಕಳ್ರ ಅವ್ರ ನಾಟಕೆಲ್ಲ ಆಟ ಶುರು ಮಾಡಿಬಿಟ್ರು. ಕಾರ್ತಿಕ್ ಬಂತಂದ್ರ ನಿಮ್ಮ ಹುಡುಗಿಲ್ಲ ಲೋಮ್ರ ಅಲ್ಲೇದನ ಅಂತಂದ್ರೆ ನಾ ಪತ್ರ ಬರೀದಿ ಅಂತ ಪತ್ರ ಬರ್ದಾಕತ್ರ ಅದ 5-6 ದಿನಕ್ಕೆ ಮುಟ್ಟಾದ್ರೆ ಎಲ್ಲ ಆಟ ಶುರು ಮಾಡಿವಿ, ಅರ್ಜೆಂಟ್ ಬರ್ಬೇಕು ನೀ ಅನ್ನಾರ. ಒಂದು ವಾರ ಮುಂದೆ ಇಟ್ಕೊಂಡು ಬರ್ತಿದ್ನೇನ್ರಿ. ಆಯ್ತವ್ರ ಶನಿವಾರ ಆಯ್ತವ್ರ ಪಗಾರ ಆಗಿದ್ರೆ ರಾತ್ರಿ ಸೋಮವಾರ ಬಂದು ಇಳಿತಿದ್ದೆ. ಹೇಳ್ದ ತಾಲೀಮ ಹೋಗಿದ್ದೆ, ಏನು ಮರೆ ಆಟ ಎಂದ್ಮೇಲೆ ಬಂತಂದ್ರೆ ಅವ್ರ ಮಾಸ್ತರ್ ಇಲ್ಲ ನೀನು ಹೊಸವ ನಾವು ನೋಡಿಲ್ಲ ಹೆಂಗ ಆಡೋದಂದಾಗ ಆತ ನಮ್ಮಣ್ಣ ಪರಮಣ್ಣ ಅಂತಿದ್ದ ಆತ ಹಾಡಿ ಅವ್ರಿಗೆ ತೋರಿಸಿರತ್ತ ಆಡ್ತಾನೆ ಹೇಳ್ರವ ಅಂತ ಮಂಡೋದರಿ ಪಾತ್ರ ಮಾಡ್ತಿದ್ದೇನ್ರಿ ರಾಮಾಯಣದ ಯುದ್ಧ ಕಾಂಡ. ನೀವು ಅಲ್ಲಿಂದ ಬಂದು ಪಾತ್ರ ಮಾಡೋಕಾಗಿ ಬರ್ತೀನಿ? ಪಾತ್ರ ಮಾಡೋಕಾಗಿ ಬರ್ತಿದ್ದೆ. ಬಂದು ಒಂದ್ 4 ದಿನ ಇದ್ದು ಒಂದ್ ತಾಲೀಮ ಮಾಡಿದ್ರೆ ಮಾಡಿದ್ವಿ, ಇಲ್ಲದ್ರೆ ಸ್ತ್ರೀ ಪಾತ್ರ ಮಾಡೇನ್ರಿ. ನಾಟಕದಾಗ ಸ್ತ್ರೀ ಪಾತ್ರ ಒಂದ್ ಮಾಡೇನಿ, ಗಂಡು ಪಾತ್ರ ಮಾಡೇನ್ರಿ. ಬಯಲಾಟದಲ್ಲಿ ಸ್ತ್ರೀ ಪಾತ್ರಗಳೇ? ಹೌದು, ನಾಟಕದ ಗಂಡು ಪಾತ್ರ ಮಾಡೇನ್ರಿ. ಸಾಮಾಜಿಕ ನಾಟಕಗಳಲ್ಲಿ ಗಂಡು ಪಾತ್ರ ಮಾಡಿದ್ರಿ. ಆದ್ರೆ ಬಯಲಾಟದ ಪ್ರಮಾಣ ಜಾಸ್ತಿನಾ? ಹೆಚ್ಚಿಗೆ. ಅದು ಮಾಡ್ತಾ ಮಾಡ್ತಾ ಮಾಡ್ತಾ ಪಾತ್ರ ಮಾಡ್ಕೊಂತ ಹುಡ್ರಿಗೆ ಕಲ್ಸಕತ್ತಿದ್ದ. ಅವ್ರ ಮಾಸ್ತರ್ ಬೆಣಕಲ್ಲ ಸಿದ್ರಮಪ್ಪ ಮಾಸ್ತರ್ ಅಂತ ಇದ್ದನ್ರಿ. ಲೇ ಅವ್ರಿಗೆ ನೀನು ಕರ್ಕೊಂಡು ಆಡಲ್ಲೇ ಒಂದ್ಸರ ಅಂತಿದ್ದ. ಅವ್ರಿಗೆಲ್ಲರಿಗೆ ಆಡಿಸ್ತಿದ್ದೇಳ್ರಿ ನಾನು ಪಾತ್ರ ಮಾಡ್ಕೊಂತ. ಅದು ಗಟ್ಟಿ ಆಗಿಬಿಡಿತು ನನಗ ವಿದ್ಯೆನೇ ಇಲ್ರಿ, ಸಾಲೆ ಹೆಸರು ಹಚ್ಚಿದ್ದ ಆಟ ಐತ್ರಿ, ಆದ್ರೆ ಇಲ್ಲ ಏನ್ ಕಲ್ತಿಲ್ಲ ಹೋಗಿಲ್ರಿ. ಆದ್ರೆ ಅಕ್ಷರ ಜ್ಞಾನ ಬಂತ್ರಿ ಅಲ್ಲಿ. ಒಂದ್ 10 ವರ್ಷ ಇದ್ದಾಗ ಕಲ್ಕಂಡೆ ಬರೋವ್ರ ಅಲ್ಲಿ ಟಪಾಲ್ ಬರ್ತದ್ವಲ್ಲ ಕನ್ನಡದವ್ರ ಇದ್ದಿಲ್ಲ, ಆ ಪತ್ರ ಮುಂದಿಟ್ಕೊಂಡು ಜೋಡಿಸ್ಕೊಂಡು ಓದಿ ರೂಢ ಮಾಡ್ಕೊಂಡೆ. ಆಮೇಲೆ ಅದನ್ನ ನೋಡಿ ಬರೆಯೋದು ಕಲ್ತೀನ್ರಿ. ಸ್ವಲ್ಪ ಜ್ಞಾನ ನನಗೆ ಇವತ್ತಿಗೆ ಅಕ್ಷರದ ಬಗ್ಗೆ. ಆಗ ಮಾಡ್ಕೊಂತ ಇವತ್ತಿ ಬರೆಯಕ್ ಓದಕ್ ಬರಗಲ್ರೆ ಓದಕ್ ಬರ್ತಾರೆ ಎಂತ ಇದ್ರೆ ಓದ್ತಿವಿ ಚೌಕಾಶಿ ಮೇಲೆ ಓದ್ತಿವಿ ತಿಳ್ಕೊಂತೀವಿ ಅವ್ರ ಹಿರಿಯರ ಹಂಗದ್ರ ಶಾಣ್ಯರ ಹಕಾರ ಶಬ್ದ ಕರೆಕ್ಟ್ ಕಲ್ಸರ್ ಅವ್ರ ಏ ಹ ಅನ್ನ ಮಟ್ಟ ಬಿಡ್ತಿದ್ದಲ್ಲ ಅವ್ರ ಈಗ ಅ ಅನ್ಬಿಡ್ತಾರ ಅದ್ರ ಇದ್ರ ಮೇಲೆ ಒಂದ ಲೈನ್ ಬಂದ್ಬಿಡ್ತಾರೆ ಅದ್ ಮಾಡ್ತಾ ಮಾಡ್ತಾ ಬಂದ್ಯಂತ ಹೋದವ್ರ ಈ ನನ್ ಮಗ ಒಬ್ಬ ಈ ತೊಬ ಊರ ಬಾಳ ಹುಡ್ರಿ ಮುಂದೆ ಏ ಆಟ ಅಂದ್ರೆ ಹತ್ತದೆ ಹುಡುಗ ನಶಿಸಿ ಹೋಗುತ್ತದ ಅಂದ್ರೆ ಇವ ಎಲ್ಲ ಹುಡ್ರನ್ ಕರ್ದ ಯುದ್ಧ ಕಾಂಡ ಶುರು ಮಾಡಿದೆ ಕಲ್ತ್ರ ಹತ್ತು ತಲೆ ಬಿಚ್ಚಬಾರ್ದು ಅಂದ ಅದೇ ವಯಸ್ಸಾಗ ಹತ್ತು ತಲೆ ಬಿಚ್ಚಲ್ದಲ್ರ ಪ್ರಾಣಶಿ ಹತ್ತು ತಲೆ ಕಟ್ಟಿದ್ದು ಬಿಚ್ಚ ಮಾಡೋದು ನೋಡ್ಲಿ ಅಂತಂದೆ ಬೆಳತನ ಬಿಚ್ಚಲ್ಲ ಹತ್ತು ತಲೆ ಕಟ್ಟಿಗಂದ ಪಾತ್ರ ಮಾಡಿ ಹಂಗೆ ಬಿಚ್ಚಲ್ರಿ ಇವತ್ತಿಗೆ ಬಿಚ್ಚಲ್ರವ ಈ ರಾವಣ ಪಾತ್ರ ಮಾಡಿ ಎರಡು ವರ್ಷ ಆಗಿಲ್ಲ ಈಗ ಬಿಚ್ಚಾಗಲ್ಲ ಯಾವ ಹುಡ್ರು ಮಾಡಿದ್ರೆ ನಮ್ಮೂರ ಬಿಚ್ಚಬಿಟ್ಟಿಲ್ಲ ಬೇರೆ ಊರಾಗ ಸವ ಕಟ್ಟಿಗಂತಾರ ಬಿಚ್ಚಿಟ್ಬಿಡ್ತಾರ ಅದ ಗಟ್ಟಿ ಆಗ್ಬಿಡ್ತಾರೆ ಅಲ್ಲಿಂದ ಶುರು ಮಾಡ್ಕೊಂತ ಮಾಸ್ತರ್ ಆದ್ರಿ ಇಲ್ಲ ಮೈಲಾರಲಿಂಗ ಕತಿ ಕಲಿಯ ಮಾಸ್ತರ್ ಆದ್ರಿ ನಡವರ್ಕೊಮ್ಮೆ ಮೈಲಾರಲಿಂಗೇಶ್ವರ ಮಹಾತ್ಮೆ ಅಮರಾವತಿ ಶಾಂತವ್ರ ಬರ್ದಾರ ಅದನ್ನ ನಮ್ಮೂರವ್ರು ಕಬ್ ಕಡೆ ಏರಕ್ ಹೋಗಿ ಅವ್ರ ಮನೆಗೆ ಇರ್ತಿದ್ರು ಕುಟುಂಬ ಲಿಂಗಪ್ಪ ಅಂತೇಳಿ ನಮ್ಮೂರವ್ರು ನಮ್ಮೂರ ಐದಾರು ಗಳಿದಾರ ಅವ್ರ ಕಂಪನಿಯಾಗ ಇರ್ತಿದ್ರಂತೆ ಆ ಕಲಾ ಪ್ರೇಮಿ ಕಲಾವಿದ ಹೋದ್ರ ಆತ ಶಾಂತವ್ ಏನಿಗಪ್ಪ ನಿಮ್ಮೂರ ಬಯಲಾಟ ಆಡ್ತಾರಂತೆ ಇಲ್ಲಿ ಒಂದು ಆಡಿಸಿದೆ ಕಲಿಸಿ ಗುಡ್ಡಕ್ಕೆ ಹೋಗಿ ಆಡಿಸಿ ಬಂದಿಪ್ಪ ಮಹಿಳೆಯರ್ಗೆ ಹೋಗಿ ಅವರು ಏನು ಕೇಳ್ತಿ ಕೇಳಪ್ಪ ಇವತ್ತಿನ ಕಾಲದ ಕತೆ ಬರ್ದಿ ಅಂದರೆ ಏನು ಬೇಡ್ರಿ ನಿಮ್ಮ ಆಶೀರ್ವಾದ ಇರಲ್ಲ ಅಂದೆ ಅವ್ರು ಒಂದು ಬೆಳ್ಳಿ ಈಶ್ವರಕ್ಕೆ ಕೊಟ್ರ ಅದು ಲಿಂಗು ಒಂದು ಕೆ ಜಿ ಕತೆ ಬರ್ದವ್ರಿಗೆ ಬರ್ದಾರಿ ಇದನ್ನು ಪೂಜೆ ಮಾಡ್ಕೊಂತ ಹೋಗಪ್ಪ ಅವ್ರ ಮನೆ ದೇವ್ರ ಅಂತಾರೆ ಬರ್ದಿದ್ರು ಯಾರು ಆಡ್ಬಲ್ರನ್ನ ಪದ ಇಲ್ಲ ಹಾಕಿ ಆಡಿಸಿದ ಜ್ಞಾನ ಹಂಗೆ ಇದನ್ನು ಆಡ್ಸ ಅಂದ್ರೆ ಹಿಂಗ ಅಂತಂದು ಊರ ತೆಗ್ದ ಸಣ್ಣ ಮಣ್ಣ ಅಂತೇಳಿ ಒಬ್ಬ ಗನ ಹುರುಪ್ರಾತ ಮೈಲಾರ ದೇವ್ರ ಭಕ್ತ ಆತ ಅವ್ರ ದೇವ್ರ ಐತಿ ದೇವ್ರು ಆತ ಹೋಗಿ ತಂದ್ಬಿಟ್ಟ ಕತೆನ ಏ ಆಡಿಸ್ಬಿಟ್ರಿ ನಂದ ರೆಡಿ ಮಾಡಿದ್ರಿ ಕಲ್ಸಕ್ ಯಾವ ಏ ಮೈಲಾರಿಂಗ ಕತಿಯಪ್ಪ ನಾವು ಕುಡಿತೀವಿ ತಿಂತೀವಿ ನಾವು ಅಲ್ಲಿ ಹೇಳಿ ಬಿಟ್ರಿ ಇದ್ರ ಪದ ಇಲ್ಲ ಇವತ್ತಿನ ಕಾಲದಾಗ ಪೌರಾಣಿಕ ಪದ ಬರೆಯಕ್ ಆಗಲ್ಲ ನಮ್ಗೆ ಒಲ್ಲೆ ಅಂದ್ಬಿಟ್ರಿ ಎಲ್ಲರು ಮತ್ತೆ ಬೆಣಕಲ್ ಸಿತ್ತರಾಮ ಕೈ ನಾವು ಪಾತ್ರ ಮಾಡ್ತಿದ್ರಿ ಆತ ಪಾರ್ಸಿ ಹೊಡೆದು ಸ್ವಲ್ಪ ಮುಪ್ಪಾಗಿದ್ದ ಆತನ ಕರ್ಕೊಂಬಂದ್ವಿ ಆತ ನಾನು ಹಾಕ್ತೇನೆ ಪದನ ಕಲಿಸ್ತೇನೆ ನನಗೆ ಸತ್ವ ಇಲ್ಲ ಇವನು ಪಾತ್ರ ಮಾಡೋದು ಬಿಡಿಸ್ರೆ ಅಂದ್ರೆ ಏ ಇಲ್ರಿ ನನಗೇನು ಬರ್ತಂದ ಅವ ಹಂಗ ಅಂತಾನ ಅವ ಎಲ್ಲದೈತಿ ನೀವು ಬಿಡಿಸ್ರ ಅವನ ನಾ ಇಲ್ಲೇ ಉಳ್ಕೊಂಬಿಡ್ತು ನಾನು ಕಲಿಸ್ಬಿಡ್ತೀನಿ ಏ ಬಿಡಿಸ್ತಳ್ರ ಅಂದ ಹಿರಿಯರು ಬಿಡಿಸ್ಬಿಟ್ರ ನನ್ನ ರಂಭನ ಪಾತ್ರ ಮಾಡೋದ್ ನಾನು ಬಿಡಿಸಿದ್ರು ಆತ ಮಧ್ಯಾಹ್ನ ಯಾರಿಲ್ಲ ಅಲ್ಲಿ ಕುಂದಿರ್ಬೇಕು ಅದಕ್ಕೆ ತಕ್ಕಂತೆ ಪದ ಮಾಡಿ ಇದು ಹಿಂಗ ಅನ್ನಲೆ ಈ ಚಾಲದಾಗ ಅನ್ನತ್ತ ನಾನು ಅಂತಿದ್ದೆ ದ್ಯಾಸೊಳಗಲ್ಲಿ ತಡಿ ಅಂತ ಆಗ ಪೆಟ್ಟಿಗೆ ಕುಂತ್ಕೊಂಡು ಪೆಟ್ಟಿಗೆ ಕುಂದಿರ್ಸ್ಕೊಂಡು ಅದಕ್ಕೆ ರಾಗ ತಾಳ ಹಾಕ್ತಂತ ಹಂಗೆ ಮಾಡಿ ಆ ಕತಿ ಅವತ್ತ ತಾಳ ಕೊಟ್ಟನ್ರ ಆತ ಆಟ ಹೆಂಡತಿನ ಮುಂದಿದ್ದಾಗ ಸ್ವಲ್ಪ ನ್ಯಾಯ ತಕ್ಕಂತ ಹೋಗ್ಬಿಡ್ತಿದ್ರು ಈಗ ನಿಮಗೆ ಜವಾಬ್ದಾರಿ ಬಿತ್ತದ್ರು ಹೋಗ್ಬಿಟ್ರೆ ಅವ್ರು ಹೋಗಿರೋ ಸಿಟ್ಟಿ ನಾವು ಹೋಗಲ್ಲ ನಾನು ಹಿಂದೇನು ಬೆನ್ನತ್ತಿದ್ದೆ ಅವತ್ತು ಬಸ್ ಹತ್ತ ಮಟ್ಟ ಹೋದೆ ಅಲ್ರಿ ಆಟ ಎದ್ಮೇಲೆ ಮಾತು ಹೋದ್ರೆ ಹಂಗ್ರಿ ಅಲ್ಲೇ ಎಂಡ್ ಬಿಲ್ ಹಾಕ್ಸಕ್ ಕೊಟ್ರ ಅಂದ ಇಲ್ಲ ಅನ್ನ ಹಾಗಾದ್ರೆ ಈ ಬುಕ್ ಅಂದ್ರೆ ಬಿಟ್ಟು ಅವ್ರಿಂದ ಪದ್ದು ಹೋಯ್ ಬರ್ದು ದೀನ್ ತಗೊಂಡ್ಬಿಟ್ಟು ಇದನ್ನ ಬಿಟ್ಟು ಹೋಗ್ರಿ ಅಂದೆ ಇದನ್ನ ಕೊಟ್ರೆ ನೀನು ಆಡಿಸ್ಬಿಡ್ತೀಯಲ್ಲ ಮತ್ತೆ ಯಾರು ಆಡಿಸ್ತಾರೆ ನಾನು ಬಸ್ ಹತ್ತ ಇದು ಅಲ್ಲಿ ಹೋಯಿಂದ ಇದನ್ನು ಬಂದು ಆಡಿಸ್ಲಿ ಸುಣಗೋಡಿ ಮೇಲೆ ಬಟ್ಟಿಡ್ದು ನಾನು ಯಾರು ಆಡಿಸ್ತಾರೆ ಆಡಿಸ್ಲಿ ನೋಡೋಣ ಬರಗಲಿದ್ದೆ ಯಾರಿಗೆ ಅಂತ ಬಸ್ ಬಂತು ಹತ್ತಿರಿಸ್ದೆ ಅವಾಗ ಹೇಳಿದೆ ನೀನು ಒಬ್ಬ ಅದ್ರ ಕೊಕ್ಕಂದ್ರೆ ಆಟ ಆಗುತ್ತೆ ಇಲ್ಲಾದ್ರೆ ಆಟ ಆಗೋಲ್ಲ ಅಂದ ನನಗಾರು ಏನು ಬರ್ತಾರೆ ಅದು ಬರ್ದು ತಗೊಂಡು ಹೊಂಟ್ರೆ ಅಂದೆ ಇಲ್ಲ ಈಗ ಎರಡು ತಿಂಗಳಿದೆ ನಿನ್ನ ತಲೆ ತುಂಬಿಟ್ಟಿನಿ ಉಳ್ದತ್ತದ ಅಂದ ಬೇರೆದವ್ರನ್ನ ಕರ್ಕೊಂಬಂದ್ರು ಅವ್ರು ನನ್ನ ಕರೆ ಕಳಿಸಿದ್ರು ಬಿಡಿ ಹಿರಿಯರು ಇಲ್ಲ ನೀನು ಹೇಳಿಕೊಡು ಅವ್ರು ಬರೀತಾರ ಹಿರಿಯರ ಮಾತು ಏನು ಮಾಡಲಾರ್ದಂತ ಮಳೆ ಮಾಡಿದ್ರು ಕುಂತ್ಕೊಂಡು ಎರಡು ಜನ ಯಾವ ಸನ್ನಿವೇಶಕ್ಕೆ ಏನು ಪದ ಹಾಕಿದ್ರು ಅದು ಜಾಸ್ತಿ ತೋರು ಅವಾಗ ಈಗ ಉಳಿವಲ್ಲ ಅವ್ರು ಏನು ಆ ಇಲ್ಲಿ ಇಂಥದ್ದು ಇತ್ತು ನೋಡ ಅಂದಾಗಲ್ಲ ಅಂದಾಗಲ್ಲ ಅದು ಮುಂಡ್ರಿಗೆ ಈರಪ್ಪ ಮಾಸ್ತರ್ ಬರ್ದಂಡ್ರಿ ಇವತ್ತಿಗೆ ಇರೋದು ಅದಪ್ಪದಾರೆ ಅವರು ಹುಟ್ಟಿಸಿದ್ವು ಅವು ನಂತ ಉಳ್ಕೊಂಡಿದ್ವು ಆ ಕತೆ ಉಳ್ದವ್ರಿ ಈಗ ಕಂಠಪಾಠ ಐತಿ ಬಿಡ್ರಿ ಆ ಕತೆ ನಮ್ಮೂರ ಹುಡ್ರ ಸಹಿತ ಈ ರೀತಿಯಾಗಿ ನೀವು ಬಯಲಾಟದಲ್ಲಿ ತೊಡಕೊಂಡು ಎಲ್ಲ ಕಡೆ ಎಂತ ತ್ರಾಸ ಐತೆ ಅಂದ್ರೆ ಬಯಲಾಟ ಐತೆ ಅಂದ್ರೆ ಯಾರು ಈಗ ಕಳಿಸೋ ರಾತ್ರಿ ಹೋಗಿಬಿಡ್ತಿದ್ದೆ ಅಲ್ಲಿ ಹಗ್ಗಲಲ್ಲ ಒಡ್ಡು ಕಡ್ದು ಬಂದ್ರೆ ರಾತ್ರಿ ಹೋಗಿದ್ದೆ ಅಲ್ಲಿ ಅದು ಬೆಳ್ತಂದ್ರೆ ತಾಳ ಆಗಿ ಬಂದ್ರೆ ನಿಧಾನ ಮಕ್ಕಳು ನಿಮ್ಗೆ ವಯಸ್ಸಾಗಿದೆ ರೆಸ್ಟ್ ಮಾಡುವಂತ ಕೃಷಿಯಿಂದ ಹೊರಗಿಟ್ಟಿದ್ದಾರೆ ಆದ್ರೆ ಬಯಲಾಟ ಇದ್ದಲ್ಲಿ ಬಿಡಲ್ಲ ನೀವು ಹೋಗ್ಬಿಡ್ತಾರೆ ಬೇಡ ಅಂತ ಬೈತಾರ ಮೊನ್ನೆ ಆಟದಾಗ ಹೇಳಿ ಎರಡೆಟ್ಟು ಕೆಳಗೆ ಕಳ್ಸ್ಯಾರ ಉಂಗಳಿಗೆ ತೀತ್ಗ ಹೇಳ್ಯಾರ ಕಳ್ಸುವ ಅಪ್ಪನ ಆದ್ರೆ ನಮ್ಗೆ ನಿಧಾನ ಆಗಲ್ಲ. ಈಗ ಯಾವುದಾದ್ರೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಒಂದು ಬಯಲಾಟದ ಹಾಡು ಹಾಡ್ಲಿಕ್ಕಾಗ್ತದೆ ನೆನಪಿರೋದು ನಾಗೇಣಿಯೇ ನಮ್ಮ ಬಾಗಿಲೊಳಕ ಪೀವರರು ಈಗ ಬಂದರು ಮಾನುನೇ ಘೋರ ಧ್ವನಿಗಳಿಂದ ಚೀರುತ ದ್ವಾರದೊಳು ನಿಂತಿಹರು ಬೇಗ ಭೂರಿ ಕಷ್ಟವು ಬಂದು ಒದಗಿತು ದಾರಿ ತೋರದು ಯಮಗೆ ಮುಂದೆ ನಾಗವೇಣಿಯೇ ನಮ್ಮ ಬಾಗಿಲೊಳಕ ಪೀವರರು ಈಗ ಪಂಥರು ಮಾನುನೇ ಕೋಮಲಾಂಗಿಯನ್ನ ಪ್ರಿಯ ಕೋಮಗೈಯಲು ಪೋದನಯ್ಯೋ ಶ್ಯಾಮ ಕಂದರ ಸಿದ್ಧರಾಮನು ಪ್ರೇಮ ಮರೆತ ನಮ್ಮ ಸಖಿಯೇ ನಾಗವೇಣಿಯೇ ನಮ್ಮ ಬಾಗಿಲೊಳಕ ಪೀವರರು ಈಗ ಬಂದರು ಮಾನುನೇ. ಒಳ್ಳೆಯದು ಹನುಮಪ್ಪರೇ, ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಕೃಷಿ ಹಿಂದಿನ ಕಷ್ಟದ ಬದುಕು ಅಲೆಮಾರಿ ಬದುಕು ಇಲ್ಲೆಲ್ಲೋ ಬಾವಿಗಳನ್ನೆಲ್ಲ ತೋಡಿ ಬದುಕನ್ನು ಕಟ್ಕೊಂಡು ಬಂದಂಥವರು ಆ ಎಲ್ಲ ಅನುಭವಗಳದ ಜೊತೆಗೆ ಬಯಲಾಟದ ಕಲೆಯಲ್ಲಿ ನೀವು ಇವತ್ತು ಮಾಸ್ತರಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿ ಇವತ್ತು ಬಯಲಾಟವನ್ನು ಆಡಿಸ್ತಾ ಇದ್ದೀರಾ, ಈ ಪರಂಪರೆಯನ್ನು ಇನ್ನು ಉಳಿಸ್ಕೊಂಡು ಹೋಗಿ ಮತ್ತೆ ಹೊಸ ಮಾಸ್ತರನ್ನು ಸೃಷ್ಟಿ ಮಾಡಿ ಅವ್ರಿಗೆ ಕಲಿಸಿ ಹಾಡು ತಾಳ ಎಲ್ಲ ಕಲಿಸಿ ಅಂತ ಹೇಳ್ತಾ ಬಯಲಾಟದ ಕಲೆಗೆ ನಿಮ್ಮ ಸೇವೆ ಇನ್ನೂ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿಕರು ದೊಡ್ಡಾಟದ ಮಾಸ್ತರರು ಆಗಿರುವ ಕೊಪ್ಪಳ ತಾಲೂಕು ಲೇಬಗಿರಿ ಗ್ರಾಮದ ಶ್ರೀ ಹನುಮಪ್ಪ ನಂದ್ಯಾಲ ಅವರೊಂದೇ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳೋಣ ರೈತರಿಗೆ ಸಲಹೆಗಳನ್ನು. ಕಬ್ಬು ನಮ್ಮ ಭಾರತ ದೇಶದ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಈ ಕಬ್ಬಿನ ಬೇಸಾಯದಲ್ಲಿ ಸಾವಯವ ಕೃಷಿಯನ್ನು ಮಾಡೋದಕ್ಕೆ ಸಾಕಷ್ಟು ಸುಲಭ ಮಾರ್ಗಗಳಿದ್ದಾವೆ. ಈ ಸಾವಯವ ಕೃಷಿಯನ್ನು ಅಳವಡಿಸಿಕೊಳ್ಳುವುದರಿಂದ ಕಬ್ಬಿನ ಬೇಸಾಯದಲ್ಲಿ ಮಾಡ್ತಕ್ಕಂತಹ ಅನ್ಯ ವ್ಯರ್ಥಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಇದರಲ್ಲಿ ಪ್ರಮುಖವಾಗಿ ಕಬ್ಬಿನ ರವದಿಯ ನಿರ್ವಹಣೆ, ರೈತರ ನಿರ್ಲಕ್ಷ್ಯತೆ ಹಾಗೆ ಕೆಲಸ ಮಾಡೋದಕ್ಕೆ ಸೋಮಾರಿತನದಿಂದ ರವದಿಯನ್ನ ಬೆಂಕಿ ಹಾಕಿ ಸುಟ್ಟು ಹಾಕ್ತೇವೆ. ಇದರಿಂದ ಹಲವು ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗ್ತದೆ. ಅವುಗಳೇನಪ್ಪ ಅಂದರೆ ಮಣ್ಣಿನಲ್ಲಿ ಇರತಕ್ಕಂತಹ ಸೂಕ್ಷ್ಮ ಜೀವಿಗಳು ಹಾಗೂ ಎರೆಹುಳುಗಳು ಸತ್ತು ಹೋಗ್ತವೆ. ಕಬ್ಬಿನ ಕುಳೆ ಬೆಳೆಯ ಕಣ್ಣುಗಳು ಸುಟ್ಟು ಹೋಗೋದ್ರಿಂದ ಮುಂದಿನ ಇಳುವರಿ ಕುಂಠಿತವಾಗ್ತದೆ. ವಾಯು ಮಾಲಿನ್ಯದ ಜೊತೆಗೆ ಅಪಾರವಾದ ಕೃಷಿ ತ್ಯಾಜ್ಯ ನಷ್ಟವಾಗ್ತದೆ. ಹಾಗಾಗಿ ಸಹಜವಾಗಿ ದೊರೆತಕ್ಕಂತಹ ಈ ಕಬ್ಬಿನ ರವದಿಯ ಸದ್ಬಳಕೆಯ ಕೆಲವು ಸುಲಭ ದಾರಿಗಳನ್ನು ನೋಡೋಣ. ಸಾಲುಗಳ ಮಧ್ಯೆ ರವದಿಯನ್ನು ಹೊದಿಕೆ ಮಾಡಬೇಕು. ಕಬ್ಬನ್ನು ಅಗಲವಾದ ಅಂದರೆ 4 ಅಡಿ ಅಂತರದ ಇಲ್ಲವೇ 3 ಅಡಿ ಅಂತರದ ಜೋಡಿ ಸಾಲು ಪದ್ಧತಿಗಳಲ್ಲಿ ನಾಟಿ ಮಾಡಿದರೆ ಸಾಲು ಬಿಟ್ಟು ಸಾಲಿನ ಮಧ್ಯೆ ರವದಿಯನ್ನು ಹರಡಿ ನಂತರ ನೀರನ್ನು ಹಾಯಿಸಬೇಕಾಗುತ್ತೆ. ಇದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಏನಪ್ಪ ಅಂತ ಅನ್ನೋದಾದರೆ ಒಟ್ಟು ನೀರಿನ ಬೇಡಿಕೆಯ ಪ್ರಮಾಣವನ್ನು 30-40% ಕಡಿಮೆ ಮಾಡಬಹುದು. ಗರಿಕೆ ಹಾಗೂ ಚೇಕಿನಂತಹ ಕಳೆಗಳನ್ನು ಹತೋಟಿ ಮಾಡಬಹುದು. ಮಣ್ಣಿನಲ್ಲಿ ಪ್ರಯೋಜನಕಾರಿಯಾಗಿರ್ತಕ್ಕಂತಹ ದುಂಡಾಣುಗಳು ಹಾಗೂ ಇತರೆ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತೆ. ಇದರಿಂದ ಇಳುವರಿಯೂ ಕೂಡ ಉತ್ತಮಗೊಳ್ಳುತ್ತೆ. ಕಬ್ಬಿನ ರವದಿಯನ್ನು ಬಳಸಿಕೊಂಡು ನಾವು ಕಾಂಪೋಸ್ಟ್ ಅನ್ನು ಕೂಡ ತಯಾರು ಮಾಡಬಹುದು. ಕಬ್ಬಿನ ಕಟಾವು ಮುಗಿದ ನಂತರ ಉಳಿದಿರತಕ್ಕಂತಹ ರವದಿಯನ್ನು ಒಂದು ಕಡೆ ಕೂಡಿ ಹಾಕಬೇಕು. 9 ಮೀಟರ್ ಉದ್ದ, 5 ಮೀಟರ್ ಅಗಲ, 1 ಮೀಟರ್ ಆಳದ ಗುಂಡಿಗಳನ್ನು ತೋಡ್ಕೋಬೇಕಾಗುತ್ತೆ. ಗಾತ್ರಕ್ಕೆ ಅನುಗುಣವಾಗಿ ರವದಿಯನ್ನು